ಬೆಳೆ ಕಟ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಬೀರಪ್ಪ ಅವರು NMEOOP ಬೆಂಬಲದಿಂದ ಇನ್ನೂ ಹೆಚ್ಚಿನ ಭೂಮಿಯಲ್ಲಿ ಪಾಮ್ ಮರಗಳ ಬೆಳೆಸುವ ಆಲೋಚನೆ ಮಾಡಿದ್ದಾರೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ತಾಳೆ ಬೆಳೆ ಉತ್ಪಾದನಾ ಪ್ರಚಾರ ಅಭಿಯಾನ ಕೇಳಿದಿರಿ. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು. ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಅಕೌಂಟ್ ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারা এর সাথে যোগদান করুন তোমার সুর মোদের সুর সৃষ্টি করু ওই কোশু যা তুম যা জুলতা তারা মধুর সুরাঞ্জা বরসতি ধারা अथ मराठी भाषा न्यूज ऑन AIR ऐप मध्ये उपलब्ध आहे. और बिहार के सभी भाषा के कार्यक्रम को सुन. हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप. राघम 24x7 DTH वाहिनी FM रेनबो विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ರೈತ ಬಾಂಧವರೇ, ಈಗ ಕೇಳಿ ತರಕಾರಿ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಎರೆಹಳ್ಳಿಯ ಕೃಷಿಕ ಎ ಸಂಜೀವ ರೆಡ್ಡಿ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಎರೆಹಳ್ಳಿ ಗ್ರಾಮದ ಒಬ್ಬ ಹಿರಿಯ ಕೃಷಿಕರಾದಂತಹ ಸಂಜೀವ ರೆಡ್ಡಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸಾವಯವ ಕೃಷಿಯಲ್ಲಿ ಈ ಒಂದು ತರಕಾರಿ ಬೆಳೆಗಳನ್ನ ಯಾವ ರೀತಿ ಬೆಳಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಂಜೀವ ರೆಡ್ಡಿ ಅವರೇ. ನಮಸ್ಕಾರ. ಸಂಜೀವ ರೆಡ್ಡಿ ಅವರೇ, ಹೇಳಿ, ನಿಮಗೆ 1 ವಯಸ್ಸು ಈಗ? ನಮ್ಗೆ 65 ಸರ್. ಈಗ ಎಷ್ಟನೇ ವರ್ಷದಿಂದ ಈ ಕೃಷಿ ರೀತಿಗೆ ಬಂದ್ರ? ನಾವು ಮೂಲದ ಮಾಡಿಕೊಂತ ಬಂದ ಸಣ್ಣದ್ರಿ, ನಮ್ಮ ಅಪ್ಪರ ನಮ್ಮ ತಾತದ ಕಾಲದ ಮಾಡಿದೇವೆ ಸರ್. ಅವಾಗ ಎಲೆಬಳ್ಳಿ ಇತ್ತು ಸರ್, ಈಗ ಎಲೆಬಳ್ಳಿ ತೋಟ ಬೇರೆಯವರಿಗೆ ನಮ್ಮ ಅಂತಮ್ಮಳಿಗೆ ಹೋದ ಸರ್. ನಮ್ದು ಈ 1.5 ಜಮೀನು ಬಂದ ಸರ್, ನಾವು 8 ಮಂದಿ ಅಂತಮ್ಮ ಸರ್. ಅಂತಮ್ಮಳಲ್ಲಿ ನಮ್ಗೆ 3/4 ಬಂದವ ಸರ್. ಈಗ ಅದ್ರಾಗ 3/4 18 ಕ್ವಿಂಟಲ್ಲಿ 28 ವೆರೈಟಿ ಮಾಡಿದ ಸರ್. 28 ವೆರೈಟಿ ಅಂತಂದ್ರೆ ಏನ್ ಬೆಳಿತೀರಾ? ತರಕಾರಿ ಸರ, ಕಬ್ಬು, ಮರಗೆಣಸು, ಸುವರ್ಣಗಡ್ಡೆ, ಪಪ್ಪಾಯಿ, ಬಾಳೆ, ನಿಂಬೆ, ಎಲ್ಲಾ ತರ ಹಾಕಿದ ಸರ್ ಐಟಮ್ಸ್. 8 ಜನ ಅಣ್ಣ ತಮ್ಮಂದಿರ ಅಂತ ಹೇಳಿದ್ರಲ್ಲ, ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಅವತ್ತು ಹೇಗಿತ್ತೆ ನಿಮ್ಮ ಕೃಷಿ ಜೀವನ? ಸರ್, ಅವಾಗ ಸರ್ಕಾರಿ ಗೊಬ್ಬರ ಔಷಧಿ ಯಾರು ಏನೋ ಹಾಕ್ತಿದ್ದಾರ ಸರ್. ನಾವು ಸಣ್ಣರಿದ್ದಾಗ ಭೂಮಿ ಬಹಳ ಮಿದುಗುತ್ತ ಸರ್. ನಮ್ದು ಎರೆನೆಲ್ಲ ಒಂದು ಸ್ವಲ್ಪ ಮಳೆ ಬಂದ್ರು ನಮ್ಮ ನೀರುಳ್ಳಿ ಬಳ್ಳುಳ್ಳಿ ಎಲ್ಲ ಆಗೋ ಸರ್. ಬಿಜಾಪುರ ಜೋಳ ಹತ್ತಿ ಜಾಸ್ತಿ ಬೆಳಿತಿದ್ವಿ ನಾವು, ನೀರುಳ್ಳಿ ಜಾಸ್ತಿ ಇದ್ವಿ. ಈಗ ಈ ಸರ್ಕಾರಿ ಗೊಬ್ಬರ ಹಾಕಿದ್ಮೇಲ ಭೂಮಿ ಬರಡಾಗಿ ಈಗ ಏನಾಗೈತಿ, ಆಗಿ ಆಗಿ ಬಹಳ ಹೆಚ್ಚು ಕಡಿಮೆ ಇದೆ ಸರ್. ಇಳುವರಿನ ಬರ್ತಾ ಇಲ್ಲ. ಒಂದ್ ಸ್ವಲ್ಪ ಮಳೆ ಜಾಸ್ತಿ ಆದ್ರೂ ಸೀತ್ಕೊಂಡು ಹೋಗ ಸರ್, ಮಳೆ ಕಮ್ಮಿ ಆದ್ರೂ ಸೀತ್ಕೊಂಡು ಹೋಗ್ಬಿಡುತ್ತೆ. ಅದ್ ತಡ್ಕೊಂಡ ಶಕ್ತಿ ಇರುತ್ತೆ ಸರ್. ಈ ಸಾವಯವದಲ್ಲಿ ಸಗಣಿ ಗೊಬ್ಬರ ಹಾಕಿ ಬೆಳೆದ್ರ ಒಂದ್ ಸ್ವಲ್ಪ ತಳಕಸು ಉಳಿತದೆ ಸರ್. ಜೀವಾಮೃತ ಮ್ಯಾಲ ಒಮ್ಮೆ 2 ಸರಿ ಸ್ಪ್ರೇ ಮಾಡಿದ್ರ ಏನೇನು ಮಾಡೋದ್ಬೇಡ. ಸ್ವಲ್ಪ ಬೇವಿನ ಎಣ್ಣೆ, ವಂಗಿ ಹಿಂಡಿ ಅದನ್ನೆಲ್ಲ ಹಾಕಿ ನಾವು ಇದನ್ನ ಮಾಡ್ತಾ ಇದ್ದೇವೆ ಸರ್. ಅದನ್ನ ಬಿಟ್ರೆ ಬೇರೆ ಏನಲ್ಲ ಸರ್ ತರಕಾರಿಗೆ. ಯಾಕೆ ರಾಸಾಯನಿಕ ಒಂದು ಕೃಷಿಯನ್ನ ಬಿಟ್ಟು ಈ ಸಾವಯವ ಕೃಷಿ ಅಂತ ಯಾಕೆ ನಿಮ್ಮ ಒಲವು ಬಂತು? ನಾವು ಇನ್ನಲ್ಲದ ಹಳೆದ ಕಾಲದ ಬಂದಿದ್ವಲ್ಲ ಅದನ್ನ ಯೋಚನೆ ಮಾಡಿ ಸರ್. ಈಗ ಆಗಿ ಬಹಳ ಹೆಚ್ಚು ಕಡಿಮೆ ಆಕತ್ತೆ ಅಂದು ನಾವು ಮಾಡಕ್ ಪ್ರಯತ್ನ ಪಟ್ಟಿವಿ ಸರ್. ಈಗ 4 ವರ್ಷ ಆಯ್ತು ಮಾಡಕ್ ಹಚ್ಚಿ ನಾವು ಸಾವಯವ ಕೃಷಿಯಲ್ಲಿ ಸರ್. ಈಗೆಲ್ಲ ರಾಸಾಯನಿಕ ಕೊಟ್ಟು ಕೊಟ್ಟು ಭೂಮಿ ಎಲ್ಲ ಹಾಳಾಗಿದೆ ಅಂತ ಹೇಳಿದ್ರ? ಹ್ಞೂ ಸರ್. ಹೆಂಗ ಬದಲಾವಣೆ ಆಯ್ತು? ಹೆಂಗ ಈಗ ನಾವು ಕಲ್ನಲ್ಲ ಸರ್, 18 ಗುಂಟೆ ನಮ್ಮ ಹೆಣ್ಮಕ್ಳು ಕಳೆ ತೆಗೆಕತ್ತಿದ್ರ ಜನಗೂಡ ರೋಡ್ ಸೈಡ್ ಬೈಯಕತ್ತಾರ. ಇವನ್ ಒಂದ್ ಗೇಣ ಹೊಲ್ದಾಗ ಹೆಣ್ಮಕ್ಳು ಅಗಲೆಲ್ಲ ಕಟ ಕಟ ಅನಿಸ್ತಾನ ಕಲ್ನಲ್ದಾಗ. ಏನಾನ 28 ನಮೂನಿ ಮಾಡ್ಕೊಂಡ್ ನೀನ್ ಮಾಡೋದಂಗಲ್ಲ ಏನಲ್ಲ, ನಾವು ಕೈ ಮುಟ್ಟಿ ನಾವ ಮಾಡ್ಬೇಕು ಎಷ್ಟತ್ತಿದ್ರು ಅಂತಂದು ಇದ್ ಮಾಡಾರ ಸರ್. ನನಗೆ ಏನೋ ಒಂದ್ ತಲೆ ಹೊಳಿ ಸರ್, ಮನೆಗೊಬ್ಬರನ ಅಡುವಾಗ ಹಾಕಿ ಇದ್ ಮಾಡೋಣ ಹಳೆ ಯೋಚನೆ ಬಂತು. ಮನೆಗೊಬ್ಬರ ಜಾಸ್ತಿ ಹಾಕಿ ಜೀವಾಮೃತ ಸ್ಪ್ರೇ ಮಾಡ್ಕೊಂತ ಬಂದ್ವಿ. ಈಗ ನೆಟ್ ಬ್ಯಾಸ್ಕೆಯಲ್ಲಿ ಕೈ ಕಿರ್ತಾವ ಸರ್ ಹುಲ್ಲು, ಅದರಲ್ಲಿ ಅಷ್ಟು ಭೂಮಿ ಮಿದುವಕತೆ ಈ ಸಾವಯವ ಗೊಬ್ಬರಕ್ಕೆ. ಈಗ ನಿಮ್ ತಂದೆಯವ್ರ ಕಾಲದಲ್ಲೆಲ್ಲ ದನ ಕರುಗಳನ್ನ ಎತ್ತುಗಳನ್ನೆಲ್ಲ ಕಟ್ಟಿದ್ರ? ಹಾ, ಎಲ್ಲ ಇದ್ದವು ಸರ್, ದನ ಕರುಗಳು ಎಲ್ಲ ಅದಾವ, ಈಗಲೂ ಅದಾವ. ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ರ? ಹ್ಞೂ ಸರ್. ಏನಂತ ದನ ಕರುಗಳು ಅಂತಂದ್ರೆ? ನಾಕ್ ಜೊತೆ ಎತ್ತದ್ದು ಸರ್, ಎಮ್ಮೆ 4-5 ಎಮ್ಮೆ ಇದ್ದವು ಸರ್. ಆಮೇಲೆ ಆಕಳ ಅದಾವ ಸರ್ ಈಗ. ಈಗನೂ ಜೀವಾಮೃತ ಮಾಡ್ಕೊಂತ ಅದ್ರ ಮುಂದುವರ್ಸ್ಕೊಂತ ಬಂದ. ಈಗಲೂ ಎತ್ತುಗಳು ಸಾಕಾಣಿಕೆ ಮಾಡಿದ್ರ? ಎತ್ತು ಈಗ ಹೊಡೆಯರಲ್ಲ ಸರ್, ಟ್ಯಾಕ್ಟ್ರಲ್ಲೇ ನಾವು 5 HP ಟಿಲ್ಲರ್ ಕೊಡೋದ್ರ ಅದ್ರಲ್ಲೇ ಒಂದ್ ಅರ್ಧ ತಾಸಿನಾಗ ಎಲ್ಲ ಹೊಲ ಕ್ಲೀನ್ ಮಾಡ್ಕೊಂಡು ಜೀವಾಮೃತ ಇದ್ ಮಾಡ್ಕೊಂಡು. ಕೃಷಿ ಇಲಾಖೆ ನಮ್ಗೆ ಡ್ರಿಪ್ ಪೈಪ್ ಕೊಡೋದ್ರ, ಡ್ರಿಪ್ನಾಗ ಮಾಡ್ಕೊಂತ ಹೋಗ್ತಾ ಇದಾವ ಸರ್. ಈಗ ನೀವೆಲ್ಲ ಬೇಸಾಯ ಮಾಡಿದ್ರಲ್ಲ ಹಿಂದೆ, ಯಾವಾಗಲೂ ಬೇಸಾಯ ಮಕ್ಕಳಿಗೆ ಮತ್ತೆ ಅದನ್ನ ಕಲಿಸ್ಲಿಲ್ಲ ನೀವು? ಮಕ್ಕಳು 3 ಹೆಣ್ಮಕ್ಳು ಸರ್, 3 ಕೊಟ್ಟು ಎಲ್ಲ ಇದ್ ಮಾಡಿದ್ವಿ. ನಾವು ಈಗ ಗಂಡ ಹೆಂಡತಿನ ಇದ್ರಾಗ ಅಚ್ಚುಕಟ್ಟ ಮಾಡ್ಕೊಂತ ಉಂಟು ಸರ್. ಅಂದ್ರೆ ಯಾವ ರೀತಿ ಜೀವನ ಕಟ್ಕೊಂಡಿದ್ರ? ಕೃಷಿ ಜೀವನ, ಕೃಷಿಯನ್ನ ಮಾಡಿಕೊಂಡು ಕೃಷಿ ನಾವು ಬೇರೆಯವ್ರ ಹತ್ರ ಹೋಗಿ ಕೈ ಚಾಚದಕ್ಕಂತ ನಮ್ ಸ್ವಂತ ಭೂಮಿಯಲ್ಲಿ ನಾವು ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದಾವ ಸರ್. ಈಗ ನೀರಾವರಿ ಮಾಡಿದ್ರ? ಹಾ, ನೀರಾವರಿ ಐತೆ ಸರ್. ಈಗ 18 ಗುಂಟೆಗೆ ನೀರಾವರಿ ಮಾಡ್ಬೇಕಂತ ಯಾಕೆ ಅನಿಸ್ತದೆ ನಿಮಗೆ? ಹೆಚ್ಚಿಗೆ ಇಲ್ಲ ಸರ್, ಅಂಟಮ್ಳು ಎಲ್ಲರಿಗೆ 60 ಎಕರೆದಲ್ಲಿ 6 ಮಂದಿ, ಅವ್ರಿಗೆ 10 ಎಕರೆ ಬಂದು. ನಾವು ಅಂಟಮ್, ನಮ್ಮ ಅಪ್ಪನ ಅಂಟಮ್ಳು, ನಾವು 5 ಮಂದಿ ಸರ್. ನಮಗೆ 2.5 ಎಕರೆ 1.5 ಎಕರೆ ಬಂದವ ಸರ್. ಈಗ ಹೇಳಿದ್ರ ನೀವು ಹಲವಾರು ರೀತಿ 28 ವೆರೈಟಿನ ಬೆಳೀತಾ ಇದ್ವಿ 1/2 ಎಕರೆ ಒಳಗಡೆ ಅಂತ ಅಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ ಅಷ್ಟೊಂದು ವೆರೈಟಿ ಬೆಳೆಯಕ್ಕೆ? ಸುಲಭ ಸರ್ ಮಾಡೋದು. ಯಾವ ರೀತಿ ಬೆಳೀತಾ ಇದ್ರಿ ಹೇಳಿ? ನಾವು ಫಸ್ಟ್ ಇದನ್ನ ಹಾಕಿದ್ವಿ ಸರ್, ಅಡಿಕೆ ಹಚ್ಚಿದ್ವಿ. ಅಡಿಕೆ ಹಚ್ಚಿದ ಮೇಲೆ 8 ಅಡಿ ಸಾಲಿ ಅದರೊಳಗ ಮೆಣಸಿಗಿಡ ಹಚ್ಕೊಂತ ಬಂದ್ವಿ. ಅದ್ರ ಮಗ್ಳಿಗೆ ಮರಗಣ ಸೇವನ ಕಟ್ಟಿಗೆ ಸಿಕ್ಸ್ಕೊಂತ ಬಂದ್ವಿ. ಅದ್ರ ಮಗ್ಳಿಗೆ ಇದು ಕ್ಯಾರೆಟ್ ಅವನು ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಕ್ಯಾರೆಟ್ ಹಾಕಿ ಸರ್. ಆಮೇಲೆ ಅದ್ರ ಮಗ್ಳಿಗೆ ಕೆಂಪ್ ಗೆಜ್ಜರಿ ಉದ್ದನ್ ಬರ್ತದಲ್ಲ ಅದನ್ನ ಹಾಕಿ ಸರ್. ಒಂದ್ ಸಾಲ ಹಗಲು ಒಂದ್ ಸಾಲ ಹೇರಿ ಪ್ರತಿಯೊಂದು ಐಟಮ್ಸ್ ತರಕಾರಿ ಹಾಕಿದ್ವಿ. ಅವು 3 ತಿಂಗಳಿಗೆ 4 ತಿಂಗಳಿಗೆ ಕ್ಲೋಸ್ ಆದಂಗ ಮರಗೆಣಸು ಸ್ಟಾರ್ಟ್ ಆಯ್ತು. ಈಗ ಸ್ಟಾರ್ಟ್ ಆಗೈತೆ ಸರ್ ಮರಗೆಣಸು. ಅದ್ರ ನಡುವೆ ಒಂದೊಂದು ನುಗ್ಗಿ ಬರೀತು ಸರ್, ನುಗ್ಗಿ 1,25,000 ಆಯ್ತು. ಎಲ್ಲವೂ ಸೇರಿ ಈಗ ಅಮೌಂಟ್ 75,000 ಆಗೈತೆ ಸರ್. ಅದ್ರ ನಡುವೆ ನಡುವೆ ಒಂದು ಸಾಲ ಉಳಿತು ಸರ್. ನಡುವೆ ಒಂದು ಸಾಲಿಗೆ ರಸ್ತಾಳಿ ಕಬ್ಬು ಹಾಕಿದೆ ಸರ್. ರಸ್ತಾಳಿ ಕಬ್ಬು ನುಗ್ಗಿ ಮರಗೆಣಸು ಈಗ ಕಟಾವಿಗೆ ಬಂದ ಸರ್. ರಸ್ತಾಳಿ ಕಬ್ಬು 1.25 ಟನ್ ಆಗ ಸರ್. ಈಗ 75,000 ಇದು ಒಂದು 1.5 ಲಕ್ಷ 2 ಲಕ್ಷಕ್ಕೆ ಆಗ ಸರ್ ಕಬ್ಬು ರಸ್ತಾಳಿದ. ಈಗ 1/2 ಎಕರೆ ಒಳಗಡೆ ಎಲ್ಲ ಹೇಗೆ ಬೆಳೆಯಕ್ ಸಾಧ್ಯ ಆಗ್ತದ? ಒಂದೊಂದು 3 ತಿಂಗಳಿಗೆ ಕ್ಲೋಸ್ ಆಗೋ ಬೇರೆ ಅದಾವು, 4 ತಿಂಗಳಿಗೆ ಕ್ಲೋಸ್ ಆಗೋದ ಬೇರೆ ಐತಿ, 6 ತಿಂಗಳವು ಅವು ದೊಡ್ಡವಾದಂಗೆ ಇವು ಕ್ಲೋಸ್ ಆಕೊಂತ ಹೋಗೋ ಸರ್. ಈಗ ಕಲ್ ಜಜ್ಜನೆಲ್ಲ ಅಂತ ಹೇಳ್ತೀರ? ಹಾ, ಕಲ್ನೆಲ್ಲ. ಇದು ಸಾವಯವ ಹಾಕಿದ್ಬಿಟ್ರೆ ಮಿದುವಕ ಸರ್ ಭೂಮಿ, ಹಾಳಾಗಲ್ಲ. ಜೀವಾಮೃತ ಹಾಕ್ತಿರ್ತವೆ, ಒಂದ್ ಸ್ವಲ್ಪ ಇರಿ ಬಂದಾಗ ಬೇವಿನ ಎಣ್ಣೆ ಸಿಂಪರಣೆ ಮಾಡ್ತವೆ. ಈಗ ಜೀವಾಮೃತ ಅಂತಂದ್ರೆ ಯಾವ ರೀತಿ ಮಾಡ್ತೀರ, ಇದ್ರ ಬಗ್ಗೆ ಹೇಳಿ? ಜೀವಾಮೃತನ 200 ಲೀಟರ್ ಡ್ರಮ್ಗೆ 1-2 ಕೆಜಿ ಬೆಲ್ಲ, 1-10 ಕೆಜಿ ಸಗಣಿ, ಹಸೆ ಕಡ್ಲಿ ಇಟ್ಟು, ಬೀಜಳ ಧಾನ್ಯ 1-1 ಕೆಜಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ 1 ವಾರ ಇದ್ ಮಾಡ್ತಾವ ಸರ್. ಆಮೇಲೆ ಒಂದ್ ಡ್ರಮ್ಗೆ ನಾವು ಫಿಲ್ಟರ್ ಮಾಡಿಲ್ಲ, ಒಂದ್ ಡ್ರಮ್ಗೆ ಅರಿವಿ ಕಟ್ಕೊಂಡು ಬಕೆಟ್ಗೆ ಸೋಸ್ಕೊಂಡು ಸ್ಪ್ರೇ ಮಾಡ್ಕೊಂತ ಬರ್ತದೆ ಸರ್. ಜಾಸ್ತಿ ಇತ್ತಂದ್ರೆ ಹಂಗ ಗುಣಿ ಗುಣಿಗೆ ಹಾಕ್ಯಂತ ಬಂದ್ಬಿಡ್ತಾವ ಸರ್. ಅದು ಬಿಟ್ರೆ ಏನೇನು ಗೊಬ್ಬರ ಹಾಕಲ್ಲ. ಈಗ ಬಳ್ಳಿ ತರಕಾರಿಗೂ ಪ್ರತಿಯೊಂದು ತರಕಾರಿಗಳು ಸ್ಪ್ರೇ ಮಾಡ್ತೀರಾ? ಸ್ಪ್ರೇ ಮಾಡಿದ್ರ ಅದು ಏನೋ ಹತ್ರ ಬರಲ್ಲ ಸರ್. ಈಗ ಯಾವ್ದೋ ಒಂದು ಬೆಳೆ ಇಟ್ಟು ಸುಮ್ನೆ ಕುತ್ಕೊಳ್ಬೇಕಂತ ಅನಿಸ್ಲಿಲ್ಲ ನಿಮಗೆ? ಇಲ್ಲ ಸರ್, ಏನಾರ ಹಿಂದಾರ ಹಿಂದ ಮುಂದ. ಈಗ ಮತ್ತೆ ಹೊಸದಾಗ ಕೆಂಪ್ ಗೆಜ್ಜರಿ ತಂದವ ಸರ್, ಹೋದ್ನೇ ಸರಿ ಇದಾತು. ಕೆಂಪ್ಗೆ ಮೂಲಂಗಿ, ಹಸಿರು ಮೂಲಂಗಿ, ಆಮೇಲೆ ಬೆಳೆ ಮೂಲಂಗಿ, ಬೆಳೆ ಮುಳುಗಾಯಿ, ಕೆಂಪ್ ಮುಳುಗಾಯಿ, ಇದು ಹಾಲ್ಗುಂಬಳ, ಎಲ್ಲಾ ಐಟಮ್ಸ್ ತಗೊಂಬಂದು. ಈಗ ಮತ್ ನೆಕ್ಸ್ಟ್ ಕಡೆಯವ್ರಿಗೆ ಸುತ್ತಾರದು ಹುಲ್ಲು ಬಳಕಂತ ಇದನ್ನ ಟಿಲ್ಲರ್ ಇಲ್ಲೇ ಹೊಡ್ಕಂತ ಊರ್ಕೊಂತ ಬಂದ್ಬಿಟ್ಟು. ಈಗೆಲ್ಲ ಸಾಮಾನ್ಯವಾಗಿ ಈಗ ನೀರಿನ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಟ್ರಿಪ್ನ ಮುಖಾಂತರ ಕೊಡ್ತೇವೆ. ಈಗ ಹನಿ ನೀರು ಬಿಡಂತದ್ದು ಇದನ್ನ ಮಾಡಿ, ಹಾಯ್ ನೀರು ಫಾಸ್ಟಿಗೆ ಬಿಡ್ತೀವಿ ಸರ್. ಈ ಕೃಷಿ ಇಲಾಖೆ ಹನಿ ನೀರಾವರಿ ಕೊಟ್ಮೇಲೆ ಅದ್ರಾಗ ಕಳಿಸ್ತಾವ ಸರ್ ಗೊಬ್ಬರ, ಅದನ್ನ ಜೀವಾಮೃತನ. ಈಗ ಒಟ್ಟಾರೆ ನೀವು ಯಾವ್ದು ರಾಸಾಯನಿಕ ಗೊಬ್ಬರ ಕೊಡಲ್ಲ ಅಂತ ಹೇಳಿದ್ರ? ಇಲ್ಲ ಸರ್. ಈಗ ಅದ ರೋಗ ಬಂದಾಗ ನಿಮ್ಮ ತರಕಾರಿ ಬೆಳೆಗೆ ಆ ರೋಗನೂ ಬರಲ್ಲ ಸರ್. ಈ ಜೀವಾಮೃತನ ಆಕಳಿನ ಪ್ಯೂರ್ ಆಕಳ ಐತಲ್ರ ಜವಾರಿ ಆಕಳ, ಅದಕ್ಕೆ ಮೈಗೆ ಹಚ್ಕೊಂಡ್ ಬಿಸ್ತಾನ ಎತ್ಕೊಂಡ್ರೆ ಮನುಷ್ಯ ಕೋಲ್ಡ್ ಆಗ್ಬಿಡ್ತಾರೆ ಸರ್. ಅಷ್ಟು ಪವರ್ ಅದು. ನಾವು ಸಣ್ಣರಿದ್ದಾಗ ಆಕಳ ಸಗಣಿ ತಗೊಂಬಂದು ಮನೆ ಮುಂದೆ ಬೆಳೆಯರ್ ಸರ್, ಬಿಸ್ಲಾನ್ ಎತ್ಕೊಂಡ್ರೆ ಕೋಲ್ಡ್ ಆಗೋದು. ಆ ತರ ಅದು ಆಕಳಿಂದು ಇದೈತ್ ಸರ್. ಅಷ್ಟೊಂದು ಪವರ್ ಔಷಧಿ ಗುಣ. ಈಗ ನಾಟಿ ಹಸು ಅಂತಂದ್ರೆ ಯಾವ ತಳಿ ಕಟ್ಟಿದ್ರೆ ನೀವು? ನಾಟಿ ಹಸು ಅಂದ್ರೆ ಇದು ಜವರಿದಾಗ ಇನ್ನೊಂದು ಈಗ ಗಿರಾಸ ಐತಿ, ಅದು ಒಂದೈತ್ ಸರ್. ಒಂದೇ ಕಟ್ಕೊಂಡಿದ್ರ? ಈಗ ಒಂದರಿಂದ ನಿಮ್ಗೆ ಆಗುತ್ತಾ ನಿಮ್ಗೆ ಅರ್ಧ ಎಕರೆ ಒಳಗಡೆ ಜೀವಾಮೃತ ಮಾಡಕ್ಕೆ ಸರ್? ಹಸು ಯಾವ ರೀತಿ ಸಾಕಾಣಿಕೆ ಮಾಡ್ತೀರಾ? ಹಸು ಹುಲ್ಲು ಐತಿ ಸರ್, ಬೇಕಾದಂಗ ನಮ್ದು ಒಣ ಮೇವ್ ಐತಿ ಸರ್, ಹುಲ್ಲು ಐತಿ, ತರಕಾರಿದು ಎಲ್ಲ ಬಂದದ್ದು ಎಲ್ಲ ಅದಕ್ಕೆ ಹಾಕಿ ಇದು ಮಾಡ್ತಾರ. ಯಾಕೆ ಹೆಚ್ಚಿನ ಪ್ರಮಾಣದಲ್ಲಿ ಹಸು ಸಾಕಾಣಿಕೆ ಮಾಡ್ಬೇಕಂತ ಅನಿಸ್ತಿಲ್ಲ ನಿಮಗೆ? ಸಾಕಾಣಿಕೆ ಮಾಡಕ ಅಲ್ಲ 65 ಸರ್, ನಾವು 3 ಹೆಣ್ಮಕ್ಳು ಮಕ್ಕಳು ಕೊಟ್ಟದವಿ, ಇದ್ರಾಗ ಮಾಡ್ಕೊಂತ ಹೋಗೋಣ ಅಂತ. ನಾವು ಬೆಳೆದದ್ದ ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರದಾಗ ಮಾಡ್ತೀವಿ. ಒಂದ್ಸರಿ ಅದ್ ಟೇಸ್ಟ್ ನೋಡಿದ್ರೆ ತಿರುಗಂ ಕೇಳಲ್ಲ ಅವ್ರು, ಸುಮ್ ತಗೊಂಡ್ ಹೋಗ್ತಾ ಇರ್ತಾರೆ ನಮ್ ತರಕಾರಿ. ಅಂದ್ರೆ ನಿಮ್ಮ ತರಕಾರಿಯಲ್ಲಿ ವಿಶೇಷವಾಗಿ ನೀವು ಸಾವಯವದಲ್ಲಿ ಬೆಳಿತೀರಿ ಅಂತ ಹೇಳಿ ಸಾಕಷ್ಟು ಬೇಡಿಕೆ ಇದೆ ಅಂತ ಹೇಳ್ತೀರ? ಬೇಡಿಕೆ ಸರ್. ಒಂದ್ಸರಿ ತಗೊಂಡ್ ಹೋದ್ರೆ ಸೀದಾ ಬಂದ್ ತಗೊಂಡ್ ಹೋಗ್ತಾ ಇದ್ದಾರೆ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಾಗ ಮಾರುಕಟ್ಟೆ ಮಾಡಕ್ ನಿಮಗೆ ಸಮಸ್ಯೆ? ಒಂದ್ 3 ಸಂತೆ ಅದಾವ ಸರ್, ದಾವಣಗೆರೆಗೆ ಬರ್ತವೆ, ಹರಿಹರ, ಭಾನುವಳ್ಳಿ, ಆಮೇಲೆ ಕುನೇಬೇಳ್ತೇರಿ, ಮೆಲ್ಲೆಬನೂರು, ಆಮೇಲೆ ಹೊಸಪೇಟೆ ಅಂತ ಐತಿ ಬಿರ್ಲಾಯ, ಅಲ್ಲಿ ಮಾರ್ತಾವ ಸರ್, ಚಿಲ್ಲರೆ ಮಾರ್ತವೆ. ಈಗ ಯಾವುದೇ ತರಕಾರಿ ಬರಲಿ ಅಂದ್ರೆ ನೀವೇ ಕಟಾವ್ ಮಾಡ್ಕೊಂಡು ನೀವೇ ಸಂತೆಯಲ್ಲಿ ಮಾರಾಟ ಮಾಡ್ತೀರಿ? ಮಾರ್ಕೆಟಿಗೆ ಬಿಡಲ್ಲ. ಅವಾಗ ನಿಮ್ಗೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಇಲ್ಲಿ ನೇರವಾಗಿ ಮಾರಾಟ ಮಾಡೋದಕ್ಕೂ? ಅದಕ್ಕೂ ಒಂದ್ಸರಿ ಹೋಯಿದ್ರೆ 2,000-1,500 ಬರ್ತದೆ ಸರ್. ವಾರದಾಗ 3-4 ಸರಿ ಹರಿತೇವೆ ಸರ್. ನುಗ್ಗಿಕಾಯಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದ್ 20,000 ಆಗೈತಿ, 25,000. ಬಟ್ ಮರಗೆಡ್ಸ ಅದು ಒಂದು 15,000-20,000 ಆಗೈತೆ ಸರ್. ಈಗ ಲಾಸ್ಟ್ ಇದೈತೆ ಸರ್ ಕಬ್ಬು, ರಸ್ತಾಳಿ ಕಬ್ಬು ಹಳೆ ಕಾಲದ್ದು, ಈಗ ಅದು ಹಾಕ್ಬಿಟ್ಟು ಸರ್ ಏನೋ ತಂದು ಒಂದ್ ಕೋಲ್ ತಂದಿದ್ವಿ, ಕೆಂಪಿಂಡಿ ಒಂದ್ ಹಾಕಿ ಸರ್, ಒಂದು ಬೆಂಡಿಕಾಯಿ ತಂದ ಸರ್ ಧಾರವಾಡದಲ್ಲಿ ಯಾಲಕ್ಕಿ ನಗರದಾಗ ಕೆಂಪಿಂಡಿ ಸರ್, ಈಗ 12 ಎಕರೆಗೆ ಬೀಜ ಮಾಡಿ ಸರ್, ಅದ 25,000 ಬೀಜ ಇದೆ ಸರ್. ಅವು ಫಸ್ಟ್ ಗೆ ತರಕಾರಿ ಕಟ್ ಮಾಡ್ಕೊಂಡು ಮಾರಕ್ ಹೋಯ್ದು ಸರ್, ಬೆಂಡಿಕಾಯಿ ಎಳೆವ ಪಾರಂಪರಿಕ ಬೆಂಡಿ ಅದು ಹಳೆ ಕಾಲದ ತಳಿಗಳು, ದೇಶಿ ತಳಿ. ಅಲ್ಲಿ ಹೋಯ್ದ್ರ ಜನ ಕೆಂಪ್ ಬೆಂಡಿ ತಂದನ ಅಂತಂದು ನೆಗ್ಲೆಕ್ಟ್ ಮಾಡ್ಯಾರ, ತಗೊಳ್ಳಿಲ್ಲ, ತಗನಕ್ ಹಿಂದ್ ಮುನ್ನೋಡ್ರ ಯಜಮಾನ್ರ ತಗನಾರ ಹಳೆ ಕಾಲದವ. ತಿರ್ಗ ನಮ್ಮ ಸಾವಯವ ಕೃಷಿ ಮಾಡಿದ್ರೆ ರಾಘವ ಅಂತ ಅದನ್ನ ರಾಘವಾಗ ಫೋನ್ ಮಾಡಿದೆ ಸರ್, ಹಿಂಗಾಗ್ಬಿಡತ್ತಲ್ಲ ಬೆಂಡಿಕಾಯಿ ಇದ್ ಮಾಡಿ ಕೈ ಬಿಟ್ಟು ಬಿಡೋದ್ ನಾನು, ಕೈ ಬಿಟ್ಟು ಒಣಗಿಸಿ ಸಿಸ್ಟರ್ ದಾರ ಕಟ್ಟಿಟ್ಟು ಬಿಡೋ ಅಂತ. ಒಣಗಿಸಿ ದಾರ ಕಟ್ಟಿಟ್ಬಿಟ್ಟು ರೇಟ್ ಇದ್ದಾಗ ಅರ್ ಮಾರ್ತವೆ, ರೇಟ್ ಇಲ್ದಾಗ ಬೀಜಕ್ಕೆ ಬಿಟ್ಬಿಟ್ಟ ಬೀಜನೇ ಈಗ 25,000 ರೂಪಾಯಿ ಬೀಜ ಆಗಿದೆ ಸರ್. ಬೆಂಡಿ ಬೀಜ ಅದ ಕೆಂಪು ಬೆಂಡಿ, ಕೆಂಪು ಬೆಂಡಿ ಅಲ್ಲೊಂದಿಲ್ಲ ಮುಂಜುರಿಕೆ ಹಾಕಿರೋದು. ಅಂದ್ರೆ ಬೀಜ ಉತ್ಪಾದನೆ ಮಾಡಿದ್ರೆ ನೀವು? ಎಲ್ಲ ಮಾಡಿದ್ರು ಸರ್. ಈಗ ಬೀಜ ಮಾಡಿದ್ರೆ ನೀವು ಮಾರಾಟ ಎಲ್ಲಿ ಮಾಡಿದ್ರೆ? ಮೊನ್ನೆ ಶಿವಮೊಗ್ಗ ಹಣ್ಣಿನ ಮೇಳಕ್ಕೆ ಹೋಗಿದ್ವಿ ಸರ್. ಆಮೇಲೆ ರಾಘವನ್ ತೋಟದಾಗ 2-3 ಸರಿ ಬೀಜದ ಮಳಿಗೆ ಹಸರು ಉತ್ಸವ ಮಾಡಿದ್ ಸರ್. ಆಮೇಲೆ ಇಲ್ಲಿ ದಾವಣಗೆರೆ ಹತ್ರ ಶಿರಮನಹಳ್ಳಿ ಅಂತ ಐತೆ ಸರ್, ಅಲ್ಲಿ ಆಬಿಲ್ ಕಾಲೇಜ್ ಅಂತ ಐತೆ ಸರ್, ಆ ಕಾಲೇಜ್ನೊಳಗೆ 2 ದಿವಸ ಇಟ್ಟಿದ್ರು ಸರ್ ಪಾರಂಪರಿಕ ಬೀಜ ಉತ್ಸವ, ಅಲ್ಲಿ ಮಾಡಿದ್ವಿ ಸರ್. ನಿನ್ನೆ ರಾಣೆಬೆನ್ನೂರಲ್ಲಿ ಹಣ್ಣಿನ ಅಲಸಂ ಮೇಳ ಇಟ್ಟಿದ್ರು ಸರ್, ಅಲ್ಲಿ ರಸ್ತಾಳಿ ಕಬ್ಬು ಶ್ಯಾಂಪಲ್ಗೆ ಜನಗಳಿಗೆ ತೋರಿಸಂಗಾತು, ವ್ಯಾಪಾರನೂ ಮಾಡ್ಕೊಂಬಂದಿದ್ವಿ ಸರ್. ತಗೊಂಡ್ರೆ ನಿಮ್ಮ ಕೆಂಪ ಬೆಂಡೆ ಬೀಜನ? ಕೆಂಪ ಬೆಂಡೆ ಬೀಜ ತಗೊಂಡ್ರೆ ಯಜಮಾನ್ರು ಎಲ್ಲ ಅನುಭವ ಇದ್ದಾರೆ ಅಲ್ಲಿ ಬರೋ ಸರ್. ನಮಗೆ ಜಾಸ್ತಿ ಖರ್ಚಾಗಿದ್ದು ರಾಘವನ್ ತೋಟದಲ್ಲಿ, ನಮ್ಮ ಹರಿಯತ್ತಲ್ಲ ಮೆಲ್ಲೆಬೆನ್ನೂರ್ ಹತ್ರ ರಾಘವನ್ ತೋಟ ಇದೆ ಸರ್. ಅವರು ಸಾವಯವ ಕೃಷಿ ಮಾಡಿದ್ರು ಒಂದು 30 ಎಕರೆ. ಅವ್ರ ತೋಟದಲ್ಲಿ ಅವರು ಸಿರಿಧಾನ್ಯ ಬೆಳೆದಿರೋದು ಪಾರಂಪರಿಕ ಬೀಜ ಉತ್ಸವ ಇಟ್ಟಿದ್ರು ಸರ್. ಅಲ್ರೌಂಡು ತಮಿಳ್ನಾಡಿಗೆ ಅನ್ಸ್ಕೊಂಡ್ ಬರೋ ಸರ್. ದಾವಣಗೆರೆಯಲ್ಲಿ ಶಿರಮನಹಳ್ಳಿ ಕಾಲೇಜ್ನಾಗ ಇಟ್ಟಾಗ ಮಹಾರಾಷ್ಟ್ರ, ಆಮೇಲೆ ರಾಜಸ್ಥಾನ, ಮಧ್ಯಪ್ರದೇಶ, ತಮಿಳ್ನಾಡಿನವರೆಲ್ಲ ರೈತರು ಬಂದಿದ್ರು ಬೀಜ ತಗೊಳಕ. ಅನುಭವ ಇದ್ದಾರೆ ಬರ್ತಾರೆ ಸರ್, ಬೀಜ ತಗೋಬೇಕು, ಬೇರೆ ಬೀಜಗಳು ಚಾಲ್ತಿ ಮಾಡ್ಬೇಕು ಅನ್ನೋದು ಉದ್ದೇಶದಿಂದ ಅಲ್ಲಿ ಬರ್ತಾರೆ ಸರ್. ಯಾಕೆ ನೀವು ದೇಶೀಯ ತಳಿಯ ಒಂದು ಬೆಂಡೆ ಬೆಳಿಬೇಕು ಅಂತ ಅನಿಸ್ತು ನಿಮಗೆ? ಏನ್ ಸರ್, ಇವಲ್ಲ ನಾವು ಸಣ್ಣರಿದ್ದಾಗ ಏನ್ ತಿಂದ್ರು ಏನಾಗಕ್ಕೋದು, ಚುರುಮಿರಿ ಮಂಡಕ್ಕಿ ಸಾಕಾರ ಮಾಡಿ ತಿಂತ ಸರ್, ಏನಾಗ ಈಗ ಇಷ್ಟೊತ್ತಿನಾಗ ಇಷ್ಟು ತಿಂದ್ರು ಗ್ಯಾಸ್ ಆಗಿ ಒಂಥರ ಇದಾದಂಗ ಸರ್, ಬರೀ ಆಸ್ಪತ್ರೆ ಓಡಾಡೋದು ಅದ ಇದಾಗ ಸರ್. ಈಗ ಅದಕ್ಕೆ ನಾವು ಏನಾರು ಮಾಡಿ ನಮ್ಮ ಹಳೆ ಕಾಲದ ನೋಡೋಣ, ಟೆಸ್ಟ್ ಮಾಡೋಣಂದು ನಮ್ಮ ಬಿಜಾಪುರ ಜೋಳ ಬೆಳಿತೀವಿ. ಬಿಜಾಪುರ ಜೋಳ, ಕಡ್ಲೆ, ಕುಸುಬಿ ಎಲ್ಲ ಬೆಳೀತ ಸರ್. ಬೆದ್ಲ ಸೀಮ್ ನಮ್ದು, ಟೈಲೆಂಡ್ ನೀರು ನಮ್ದು, ಭದ್ರಾ ಅಚ್ಚುಕಟ್ಟೆ 16ನೇ ಜೋನ್ ನಮ್ದು, ಲಾಸ್ಟ್ ಟೈಲೆಂಡ್ ನೀರು. ನಮಗೆ ನೀರು ಸಿಗಲ್ಲ ಸರ್, ಏನಿಲ್ಲ. ನಾವು ಎಲ್ಲ ಈಗ ಸಿರಿಧಾನ್ಯ ಬೆಳೆಯಕ ಈಗ 5-6 ವರ್ಷದನ ಸರ್ಕಾರ ಒಂದು ಹಂತಕ್ಕೆ ತಂದು ನಮಗೆ ಕೃಷಿ ಇಲಾಖೆಯಿಂದ ತರಬೇತಿ ಕೊಡ್ತಾ ಇರ್ತಾರೆ. ಕರ್ಕಂಬಾರಪ್ಪ ಈ ಸಿರಿಧಾನ್ಯ ಬೆಳೆಯಕ್ಕೆ ಒಂದ್ ಸ್ವಲ್ಪ ರೈತರಿಗೆ ಆಸಕ್ತಿ ಆಗ್ಲಿ ಅಂತ ಹೇಳಿ ಜನಗಳ ಕಾಡಜ್ಜಿಗೆ ಕರ್ಕೊಂಡು ಹೋಗ್ತಾರೆ ಸರ್. ಆಮೇಲೆ ಕತ್ಲಿಗೇರಿ ಫಾರಂಗೆ ದೂರಕ ಸರ್, ಬೇರೆ ಬೇರೆ ಕಡೆಗೆಲ್ಲ ಕರ್ಕೊಂಡು ಹೋಗಿ ತರಬೇತಿ ಮಾಡಿಸ್ಕೊಂಡ್ ಬರ್ತದಾನ್ ಸರ್. ಅಲ್ಲಿ ಬೀಜನ ಜನಗಳಿಗೆ ಕೊಟ್ಟಂತ ವ್ಯಾಪಾರನೂ ಆಕತಿ, ತರಬೇತಿನ ಮುಗಿದ ಆಕತಿ ಅಂದ್ರ ಆ ತರ ನಾವು ಮಾಡಿದ್ದೇವೆ ಸರ್. ಇನ್ನು ಏನೇನು ದೇಶೀಯ ತಳಿಯ ತರಕಾರಿಯನ್ನ ಬೆಳೀತಾ ಇದ್ರೆ? ಹಾಲುಗುಂಬಳ, ಉದ್ದಂಕಾಯಿ ಸರ್, ಸ್ವಾರೆಕಾಯಿ ಅಂತಾರಲ್ಲ ಅದು ಐತಿ. ಆಮೇಲೆ ಕ್ಯಾರೆಟ್ ಬೀಜ ಐತಿ, ಹಗಲ ಬೀಜ ಐತಿ ಸರ್, ಚೆಂಬಿಕಾಯಿ ಅಂತ ಬರುತ್ತೆ ಸರ್, ಹಳೆ ಕಾಲದ ಎಷ್ಟು ಉದ್ದ ಬರುತ್ತೆ ಸರ್, ಅವನ್ನ ಒಂದ್ ಕಾಯಿ ತಗೊಂಡ್ ಸರ್, ಅದೀಗ 10 ಗಂಟೆಗೆ ಆಗುವಷ್ಟು ಬೀಜ ಮಾಡಿಟ್ಟ ಸರ್. ಈಗ ನೀವು ತರಕಾರಿ ಬೆಳೆಯೋದ್ರ ಜೊತೆಗೆ ಮತ್ತೆ ಬೀಜನು ಮಾಡಿ ಮಾರಾಟನೂ ಮಾಡ್ತೀರಿ, ಸಾಕಷ್ಟು ಅದರಿಂದಲೂ ಆದಾಯ ತಗೊಳ್ತೀರಿ. ಇದೇನಲ್ಲ, ಮುಂಚೆಗೆ ಸ್ಟಾರ್ಟಿಂಗ್ ಒಣನೆಲ್ಲ ಗೊಬ್ಬರ ಏರಿ ಅಡವಾಗ ಹಾಕಿ ಹೊಲ ಹದ ಮಾಡ್ಕೊಂಡು ಜೀವಾಮೃತ ಹೊಡೆದ್ ಬಿಟ್ರೆ ಯಾವುದು ಟೆನ್ಷನ್ ಅದ ಸರ್. ಅದಕ್ಕಂತೂ ಇದು ಹಗುರ ಕೆಲಸ ಸರ್, ಜೀವಾಮೃತ ಸಾವಯವ ಕೃಷಿ ಮಾಡೋದು ಅದು ಹೆವಿ ಯಾಕ ಸರ್, ಕೆಲಸ ಖರ್ಚು ಬಹಳ ಬರ್ತದೆ. ರಾಸಾಯನಿಕ ಕೃಷಿ, ರಾಸಾಯನಿಕ ಅದು ಒಂಥರ ವೈಬ್ರೇಷನ್ ಅದಂಗ ಸರ್. ಮಳೆ ಬಂದ್ರ ಜಾಸ್ತಿ ಆದ್ರೆ ತಡ್ಕೊಂಡು ಶಕ್ತಿ ಇರ ಸರ್, ಮಳೆ ಕಮ್ಮಿ ಆದ್ರೂ ತಡ್ಕೊಂಡು ಶಕ್ತಿ ಇರಲ್ಲ. ಯಾಕಂದ್ರೆ ಭೂಮಿ ಸರ್ಕಾರಿ ಗೊಬ್ಬರ ಹಾಕಿದಾಗ ಬಡ್ಡೆಲಿ ಹೊಸ ಬೇರಿಟ್ಟಿರ್ತದಲ್ಲ ಸರ್, ಅದು ಒಂದ್ ಮಳೆ ಹೋತಂದ್ರೆ ಒಂದ್ 8 ದಿವಸ ಬೇರೆ ಹೊಸ ಬೇರೆ ಎಲ್ಲ ಹರ್ಕೊಂಡ್ಬಿಡ್ತ ಸರ್, ಹರ್ಕೊಂಡ್ಬಿಟ್ಟು ಬೆಳೆ ಪೀಕು ಜೋಲ್ ಹಾಕ್ಬಿಡ್ತ ಸರ್. ಮತ್ತೆ ಡೆವಲಪ್ ಆಗ್ಬೇಕಾದ್ರೆ ಮತ್ತೊಂದು ತಿಂಗಳು ಬೇಕು, ಆ ಸತಿ ಬೆಳೆ ಖುಷಿ ಬಿದ್ದ್ಬಿಡ್ತ ಸರ್, ಏನು ಮಾಡೋಕ್ಕಾಗಲ್ಲ. ಇದಾಯ್ತಲ್ಲ ನಮ್ದು ಸಾವಯವ ಕೃಷಿ ಇದೆ ಅದರಲ್ಲೇ ಮಾಡಿಬಿಟ್ರೆ ಸಮುದ್ರದಾಗ ಇದ್ದಂಗೆ ನಾವು, ಏನು ಹರಿದಾಡಂಗ ಅಲ್ಲ ಅಂದ್ರೆ ಒಳ್ಳೆಯ ಗುಣಮಟ್ಟದ ಒಂದು ಬೆಳೆಗಳನ್ನ ಬೆಳ್ಕೋಬಹುದು. ಈಗ ಅವನ್ನ ನಾವು ತಿಂದ್ರೆ ಒಳ್ಳೆಯ ಒಂದು ಆರೋಗ್ಯ ಕಾಪಾಡಿಕೊಳ್ಬಹುದು. ಈಗ ನಿಮ್ಗೆ 65 ವರ್ಷ ಅಂತ ಹೇಳಿದ್ರ, ಈಗ ಸಾವಯವದಲ್ಲೇ ಸಾಕಷ್ಟು ಬೆಳೆದು ನೀವು ಎಲ್ಲ ಸೇವನೆ ಮಾಡ್ತೀರಾ ಅಂದ್ರೆ ಒಳ್ಳೆ ಆರೋಗ್ಯ ಇದೆ ನಿಮಗೆ? ಆರೋಗ್ಯ ಏನಲ್ಲ, ಒಂದ್ ಸ್ವಲ್ಪ ಬಳ್ಳಿ ಎಲೆ ಬಳ್ಳಿ ಮುಂಡ ಎಣಿ ಹಾಕೊಂಡು ಬಳ್ಳಿ ಕಟ್ಟಿ 3 ಕಿಲೋಮೀಟರ್ ನಡ್ಕೊಂಡ್ಬಂದಿದ್ವಲ್ಸ ಮಂಡಿನೂ ಒಂದ್ ಸ್ವಲ್ಪ ಬರ್ತೈತಿ, ಊಟದಾಗ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗಲ್ಲ. ಇದು ಐತಲ್ಸ, ಈಗ ಊಟನ ಸರಿ ಇಲ್ಲ, ಎಣ್ಣೆ ಅನ್ನೋದು ಅದು ಯಾವ ಎಣ್ಣೆ ಯಾರಿಗೆ ಗೊತ್ತಲ್ಲ ಸರ್, ಅವರು ಊಟಕ್ಕೆ ಬಳಸೋದು, ಊಟಕ್ಕೆ ಬಳಸೋದು. ಈ ಹೊಟ್ಟೆ ಹರ್ಕನಕ್ಕೆ ಏನಾದ್ರೂ ಮಾಡಿಬಿಡ್ತಾರ ಸರ್, ಜನರ ಮೇಲೆ ಆಸಕ್ತಿನ ಅಲ್ಲ ಅವ್ರ ದುಡ್ಡು ದುಡ್ಡು ದುಡ್ಡು. ನಾವು ಸಣ್ಣರಿದ್ದಾಗ ನಮ್ಮ ದಾವಣಗೆರೆಯಲ್ಲಿ ಬರೀ 2 ಹಾಸ್ಪಿಟ್ಲ್ ಇದ್ವು ಸರ್, ಅವೆರಡು ಹಾಸ್ಪಿಟ್ಲ್ ಇಟ್ಟು ದಾವಣಗೆರೆ ನೋಡೋರು. ಈಗ ಹೆಜ್ಜಿಗೊಂದೊಂದು ಹಾಸ್ಪಿಟ್ಲ್ ಅದು, ಅಲ್ಲಿಗೆ ಇಲ್ಲಿಗೆ ಎಷ್ಟು ಹೆಚ್ಚು ಕಡಿಮೆ ಆಗೈತೆ ನೋಡ. ಅಂದ್ರೆ ಕೃಷಿಯಲ್ಲಿ ರೈತ ಬದಲಾವಣೆ ಆಗ್ಬೇಕಂತ, ಸಾವಯವ ಕೃಷಿಗೆ ಬರಬೇಕು, ಸಾವಯವ ಕೃಷಿಯಲ್ಲೇ ಒಳ್ಳೆಯ ಉತ್ತಮವಾದ ಒಂದು ಬೆಳೆಗಳನ್ನ ಬೆಳೆದು ಸಮಾಜಕ್ಕೆ ಕೊಟ್ರೆ ಸಮಾಜದಲ್ಲಿ ಒಳ್ಳೆಯ ಆರೋಗ್ಯ ಬರುತ್ತೆ ಅಂತ ನಿಮ್ಮ ಒಂದು ಅಭಿಪ್ರಾಯ? ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 450-500 ಜನ ಅದ ಸರ್ ಈಗ ಸಾವಯವ ಕೃಷಿ. ಸಾವಯವ ಕೃಷಿ ಮಾಡ್ರಿ. ಈಗ ಮರಗೆಣಸು ಇವನ್ನೆಲ್ಲ ಬೆಳಿತಿರಲ್ಲ, ಮಾರಾಟ ಮಾಡ್ತೀರ ಅಲ್ಲಿ? ತರಬಾಳ ಕೃಷಿ ಒಂದ್ಸರಿ ಒಯ್ದ್ರೆ ಸಾಕು, ಆ ಕಡೆ ಈ ಕಡೆ ಕೇರಳದವರು ಚಿಪ್ಸ್ ಮಾಡ್ತಾರೆ ಸರ್, ಅದರಲ್ಲಿ ಪಲ್ಯ ಆಲೂಗಡ್ಡೆ ಪಲ್ಯ ಮಾಡಿ ಮಾಡ್ಬೇಕು ಸರ್, ನಾನಾ ತರ ಮಾಡ್ಬೇಕು ಸರ್. ಈಗ ಬಳ್ಳಿ ತರಕಾರಿ ಅಂತಂದ್ರೆ ಹೀರೆಕಾಯಿ ಬೆಳಿತೀವಿ ಅಂದ್ರೆ, ಅದರಕಾಯಿ ಬೆಳಿತೀವಿ ಅಂದ್ರೆ, ಅವು ಯಾವ ತಳಿ ಬೆಳಿತೀರ? ಜವರಿ ಸರ್. ಎಲ್ಲ ಜವರಿ ದೇಶ ತಳಿನ ನಾವು ಹೈಬ್ರಿಡ್ ಯಾವಾಗ ಹಾಕಲ್ಲ ಸರ್, ಮುಂಚೆ ಹಾಕ್ತಿದ್ವಿ 5 ವರ್ಷ ಮುಂದೆ, ಅವು ಬೋರ್ನ ಬಂದು ಹಂಗ ಸ್ಟಾಪ್ ಆಗ್ಬಿಡ ಸರ್. ಮೆಣಸಿನ್ಕಾಯಿ ಈಗಲೂ ಒಂದೊಂದು ಪಲ್ಯದ ನಾವು ಮನೆಗೆ ಕರ್ಕೊಂಬರ್ತ, ಕಬ್ಬೆಲ್ಲ ದಬ್ಬಾಕೊಂಬಿಡತ್ತಲ್ಲ ಸರ್. ಈಗ ಎದ್ದ್ ಕಾಣೋದು ಮರಗೆಣಸು, ನುಗ್ಗಿ, ಕಬ್ಬು. ಯಾಕೆ ಪ್ರತಿಯೊಂದು ಅಂದ್ರೆ ಮಿಶ್ರ ಬೆಳೆ ಪದ್ಧತಿಯನ್ನ ಅನುಸರಿಸ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಈಗ ಮಿಶ್ರ ಬೆಳೆಯಲ್ಲಿ ಅದು ಒಂದ್ಕೊಂದು ಅಡ್ಜಸ್ಟ್ಮೆಂಟ್ ಐತೆ ಸರ್, ಒಬ್ಬರ ಕುತ್ಕೊಂಡು ಮಾತಾಡಕ್ಕಾಗಲ್ಲ, ಏನಾಗ್ಲಿ ಊಟ ಮಾಡ್ಬೇಕಾಗ್ಲಿ ಯಾರೋ ಒಬ್ರು ಜೊತೆಗಿದ್ರೆ ಊಟ ಮಾಡ್ಬೋದು, ಹಂಗ ಆ ತರ ಮಾಡಿದ್ರೂ ಅದು ಒಳ್ಳೆ ಸರ್. ಈಗ ಇನ್ನು ಏನೇನ್ ಬೆಳಿಬೇಕಂತ ಅನಿಸಿದೆ ನಿಮಗೆ ಸಾವಯವ ಕೃಷಿ? ಈಗ ಮತ್ತ ಒಂದು ಇಷ್ಟ ಇದಂತ ಸರ್, ಡ್ರಾಗನ್ ಫುಡ್ ಒಬ್ರು ಯಾರ ಕೊಟ್ಟದ್ರು ಸಸಿನ, ಅದನ್ನ ಹಂಗ ಸೈಡ್ ಇಟ್ಬಿಟ್ಟಿದ್ ಸರ್, ಅದು ಹಂಗ ಬೆಳ್ಕಂತ ಬೇಲೆ ಹಂಗ ದಬ್ಬಕ್ಕೆ ತಿರ್ಗ ಮುರ್ಗ ಇದಾಗಿದೆ ಸರ್. ಈಗ ವಾರ ಸರ್ ಸಾಲ ಏಕ್ ಸಾಲ ಆಗೈತೆ ಸರ್ ಡ್ರಾಗನ್ ಫುಡ್, ಅಲ್ಲಿ 10 ಅಡಿ ಜಾಗ ಬಿಟ್ಟಿದ್ವಿ ಸರ್ ನಡಿ ಕಬ್ಬಿ ಕಡೆಯವ್ರಿಗ, ಅದರಲ್ಲಿ ನಡುವೆ ಡ್ರಾಗನ್ ಫುಡ್ ಹಾಕಿದೀನಿ. ಇದು ಅಮೃತ್ ಲೋನ್ ಐತಿ, ಆಮೇಲೆ ಬಳ್ಳಿಯಲ್ಲಿ ಬಿಡ ಆಲೂಗಡ್ಡೆ ಐತಿ, ಬಾಳೆ ಐತಿ, ಪಪ್ಪಾಯಿ ಐತಿ, ಎಲ್ಲ ನಿಂಬೆ ಗಿಡಗಳು ಅದಾವು, ಎಲ್ಲ ಐಟಮ್ಸ್ ಐತಿ. ಈಗ ಪಪ್ಪಾಯಿಗೆ ಎಲ್ಲ ನೀವು ಔಷಧಿ ಪಪ್ಪಾಯಿ ಏನೇನು ಮಾಡಲ್ಲ ಸರ್, ಮನೆ ಬೀಜಿಗೆ ಮನೆ ಬೀಗರು ಬಿದ್ದರು ಬಂದಾಗ ಹರ್ಕೊಳ್ಳೋದು, ಮಕ್ಕಳು ಮರಿ ತಗೊಂಡು ಹೋಗ್ತಾರೆ ಸರ್ ಊರಿಗೆ, ಒಂದು 10 ಗಿಡ ಅದಾವು, ಯಾವಾಗ ಹೆಚ್ಚಿಗಿದ್ದ ಮರ ಕೊಡ್ತವೆ, ಬೀಗರು ಬಿದ್ದರು ಜಾಸ್ತಿ ಹೋಯ್ತಾರೆ ಪಪ್ಪಾಯಿ. ಈ ಸರಿ ಮತ್ತೆ ಜಾಸ್ತಿ ಆಗಿದೆ ಸರ್ ಪಪ್ಪಾಯಿ ಗಿಡಗಳು. ಎಷ್ಟು ಗಿಡ ಹಾಕಿದಿರ? ಅವು ಸುಮ್ಮನೆ ತಿಂದ ಬೀಜ ಅಲ್ಲಿ ಬೆಲೆಗೆ ಹೋಗಿರ್ತಾವ, ಸುಮ್ಮನೆ ಉತ್ತನ ಇರ್ತಾವ ಸರ್, ಮತ್ತೊಂದು 10-15 ಗಿಡ ಆಗಿರೋ ಸರ್. ಈಗ ನಿಂಬೆ ಗಿಡ ಎಷ್ಟು ಅದಾವ? ನಿಂಬೆ ಗಿಡ 1-3 ಗಿಡ ಅದಾವ ಸರ್. ಕಾಯಿ ಚೆನ್ನಾಗಿ ಬಿಡ್ತಾವ? ಹಾ ಚೆನ್ನಾಗಿ ಬಿಡ್ತಾವ ಸರ್. ಈಗ ಮಾರಾಟ ಮಾಡ್ತೀರಾ ಕಾಯಿನ? ಹಾ, ಮಾರಾಟ ಮಾಡ್ತಿದ್ವಿ. ಈಗ ಒಂದ್ ಸ್ವಲ್ಪ ಮೊನ್ನೆ ಮಳೆಗೆ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಇಳುವರಿ ಕಡಿಮೆ ಆಗೈತೆ ಅಂತ? ಹಾ, ಸ್ವಲ್ಪ ಇಳುವರಿ ಕಮ್ಮಿ. ಈಗ ಸಸಿಗಳನ್ನೇನಾದ್ರೂ ಮಾರಾಟ ಮಾಡ್ತೀರಾ? ನಿಂಬೆ ಸಸಿ ಎಲ್ಸ ಮಾಡಿದ್ ಮಾಡ್ಬೋದು ಸರ್, ಅದೇನು ದೊಡ್ಡದಲ್ಲ. ನಾವಿಬ್ರು ಗಂಡ ಐತಿ, ಸಾಕಿಷ್ಟ ಅಂತ ನಮ್ಮ ಹೆಣ್ಮಕ್ಳು, ಅವ್ರದ್ದ ನಮ್ಮ ಹೆಣ್ಮಕ್ಳದ ಕೆಲಸ ಜಾಸ್ತಿ. ಎಷ್ಟು ಗಂಟೆಗೆ ಹೋಗ್ತೀರಾ ಜಮೀನಿಗೆ? ಎಷ್ಟು ಗಂಟೆವರೆಗೆ ಕೆಲಸ ಮಾಡ್ತೀರಾ? ಬೆಳಗ್ಗೆ ಹೋದ್ರೆ 12 ಗಂಟೆ ಮಟ ಮಾಡ್ತಾರೆ ಸರ್, ಸಾಯಂಕಾಲ ಬಂದು ಒಂದು ತಾಸು ಮಾಡಿ ಹೋಗ್ಬೇಕು. ಅಂದ್ರೆ ಕೃಷಿಯಲ್ಲಿ ದಿನ ಕೆಲಸ ಇರುತ್ತೆ ನಿಮ್ಮ ಜಮೀನಿನಲ್ಲಿ? ದಿನ ಈಗ ಇದು ಸಾವಯವ ಕೃಷಿ ಮಾಡಿದ್ಮೇಲೆ ಕಮ್ಮಿ ಆಗಿದೆ ಸರ್ ಕೆಲಸ, ವರ್ಕ್ ಮಾಡೋದು. ತರಕಾರಿ ಏರಿಯೋದು, ನುಗ್ಗಿಸೊಪ್ಪು ಕಟ್ ಮಾಡೋದು, ಇಪ್ಪಟ್ಟು ಈಗ ನುಗ್ಗಿಸೊಪ್ಪು ಕಟ್ ಮಾಡೋಕೆ ಸರ್, ನುಗ್ಗಿಸೊಪ್ಪು ಇಷ್ಟೊತ್ತಿಗೆ ಕ್ಲೀನ್ ಮಾಡ್ತಿದ್ವಿ ಸರ್, ಈ ಕೃಷಿ ಇಲಾಖೆ ಬಂದು ಹೋಗವೆ ಅಂತಂದು ಹೇಳಿದ್ರು ಸರ್. ಅದಕ್ಕೆ ನಾವು ಸುಮ್ಮನೆ. ಎಷ್ಟು ಗಿಡ ಅದಾವ ನುಗ್ಗಿ ಗಿಡ? ನುಗ್ಗಿ ಗಿಡ 100 ಗ್ರಾಮ್ ಹಾಕಿದ್ವಿ ಸರ್. ಈಗ ನುಗ್ಗಿಸೊಪ್ಪು ಕಟ ಮಾಡಿ ಮಾರಾಟ ಮಾಡ್ತೀರಾ? ದಾವಣಗೆರೆ ತರ್ತ ಸರ್, ಅಲ್ಲಿ ಹಳ್ಳಿಯಾಗ ಎಲ್ಲಿ ಕೊಡಲ್ಲ. ಹೆಂಗೆ ರೇಟ್ ಹೋಗುತ್ತದೆ? ಒಂದು ಕಟ್ 20 ರೂಪಾಯಿ ಮಾಡ್ತಾವೆ ಸರ್. ಈಗೆಲ್ಲ ಕಾಯಿ ಬಿಟ್ಕೊಳ್ಳಲ್ಲ ನೀವು? ಕಾಯಿ ಕಟ್ ಮುಗಿದ ಮೇಲೆ ನುಗ್ಗಿ ಸೊಪ್ಪು ಕಟ್ ಮಾಡಕ್ಕೆ ಸರ್, ನೆಕ್ಸ್ಟ್ ಬೆಳೆ ಒಮ್ಗೆ ಬರಲಿ ಅಂತ ಕ್ಲೀನ್ ಮಾಡಿಬಿಡ್ತಾವೆ, ತಲೆ ಮಟ್ಟ ಕಟ್ ಮಾಡಿ ಕೈ ಬಿಟ್ಬಿಡ್ತಾವೆ ಮರನ. ಎಲ್ಲ ಗ್ರಾಹಕರು ತಗೊಳ್ತಾರೆ? ನಮ್ಮಲ್ಲಿ ಅವಾಗ ಫ್ಯೂರ್ ಜವರಿ ನಮ್ಮ ತೋಟದ ಎಲೆ ಬೆಳೆಗೆ ಹಾಕ್ತಿತ್ತು ಸರ್, ಹಾಲ್ವಣ ಒಂದು ಬೋರ್ಲ ಒಂದು ನುಗ್ಗಿ ಒಂದು ಚಕ್ಚಿ 4 ಬೀಜ ಉರ್ತಿದ್ವಿ ಸರ್ ಈ ತರ. ಅಲ್ಲಿ ನುಗ್ಗಿ ಅದು ಹುಳ ಜಾಸ್ತಿ ಬರೋದು ಸರ್ ಅವಾಗ. ಈಗ ನಮ್ದು ಜವರಿಗೆ ಒಂದ್ ಸ್ವಲ್ಪ ಅದ್ರಾಗ ಕ್ವಾಲಿಟಿ ದೊಡ್ಡ ಕ್ವಾಲಿಟಿ ಇದೆ, ಒಂದಿಷ್ಟು ಬರೋದು ಸರ್. ನಾವು ಆ ನುಗ್ಗಿಕಾಯಿ ಮಳೆ ಬರೋದಕ್ಕೆ ಇಸಾಗ ಸರ್, ಇದು 360 ದಿವಸ ತಿಂದ್ರು ಕ್ವಾಲಿಟಿ ಇಸನ ಬರಲ್ಲ, ಆ ತರ ಟೇಸ್ಟ್. ಹಂಗಾಗಿ ನಮ್ ನುಗ್ಗಿಕಾಯಿ ಜಾಸ್ತಿ ಬೇಡಿಕೆ ಜಾಸ್ತಿ. ಈಗ ಎಲ್ಲೇ ಒಂದ್ ಕಡೆ ಅಡಿಕೆ ಹಾಕಿದ್ವಿ, ಅಡಿಕೆ ಹಾಕಿ ಸುಮ್ನೆ ನಾವು ಆರಾಮಾಗಿರೋಣ ಅಂತ ಅನಿಸ್ಲಿಲ್ಲ ನಿಮಗೆ? ಏನ್ ಸ್ವಲ್ಪ ಜಮೀನ್ ಸರ್ ನಾವು ಇದ್ರಾಗ ಮಾಡೋಣ, ಏನ್ ಆರ್ವ ಮಾಡಿ ಅದೇನ ಹೇಳ್ತಾರಲ್ಲ ಹಗಲೊಟ್ಟು ಕಂಬ್ಲಿಲ್ಲ ಅಂತಂದು, ಇದ್ರಾಗ ಮಾಡೋಣ ಹಾಸಿಗೆ ದೊಡ್ಡ ಕಾಲ್ ಚೇತನ ಅಂತಂದು ಮಾಡಿದ್ವಿ. ಎಷ್ಟು ಏನ್ ಹಾಕಿದ್ರು ಅದು ಏನು ಭೂಮಿ ತಾಯಿ ತಳಕಸು ಒಂದ್ಕೊಂದು ಕನ್ವರ್ಟ್ ಹಾಕಿ ಅಂತ ಹೋಗ ಸರ್. ಈಗ ನುಗ್ಗಿ ಸೊಪ್ಪು ಈಗ ಕಡಿಯೋದು ಬಿಟ್ಟವಲ್ಲ, ಸೊಪ್ಪು ಎಲೆ ಎಲ್ಲ ಉದುರ್ತತೆ, ನೆಲದಾಗ ತಡಿ ಮೇಲೆ ಓಡಿರ್ದಂಗತಿ. ಕಬ್ಬಿಂಗರಿ ಇಪ್ಪಟ್ಟು ಸುಲ್ ಅದನ್ನ ಕಟ್ ಕಬ್ ಕಟ್ ಮಾಡಿ ಮೇಲೆ ಕಡಿಗೆ ತೆಗೆದ ಸರ್, ಒಂದ್ ಸಾಲಿನಾಗ ಈ ಕಡೆಗೆ ಸಾಲಿಗೆ ಹಾಕ್ತೇವೆ, ಈ ಕಡೆಗೆ ಹೊಲ ಹೊಡ್ಕಂತಾರೆ. ಹೊಲ ಹೊಡ್ಯಾಕ ಹುಲ್ಲ ಅಲ್ಲ ಕಡೆ ಹರಕ್ ಸರ್ ಹುಲ್ಲು ಬೆಳೆಯೋದು. ಕಳೆಗಳನ್ನ ಯಾವ ತರ ನಿರ್ವಹಣೆ ಮಾಡ್ತೀರಾ ನೀವು? ಕಳೆ ಏನು ಬರಲ್ಲ ಸರ್, ಮುಂಚೆಗಿದ್ದಾಗ ಸರ್ ಕಳೆಗೆ ಎದುರ್ತಿದ್ವಿ ನಾವು. ನಮ್ಮ ಹೆಣ್ಮಕ್ಳು ಗೋ ಅಂತ ಹತ್ತು ಬಿಡೋರು ಸರ್ ಕಲ್ಲೆಲ್ಲ ಕಳೆ ತೆಗಿಯಕ. ಈಗ ಏನಲ್ಲ ಆರಾಮಾಗಿದ್ದವು, ಕೈಲೇ ಹಂಗ ಮಳಲಾಗ ಕೆತ್ತ ಹಾಕತ್ತೆ ಹುಲ್ಲು ಈ ಮನೆಗೊಬ್ಬರಕ್ಕ ಜೀವಮೃತಕ್ಕ ಅಷ್ಟು ಮಿದು ಬರ್ತದೆ ಸರ್ ಭೂಮಿ. ಈಗ ಇಷ್ಟೊಂದೆಲ್ಲ ಸಾವಯವ ಕೃಷಿ ಮಾಡಿದ್ರಲ್ಲ, ಈಗ ಎರೆಹುಳಗಳ ಸಂಖ್ಯೆ ಏನಾದ್ರೂ ಅಭಿವೃದ್ಧಿ ಆಗಿದೆ? ಆಯ್ತು ಸರ್, ಅದರಲ್ಲಿ ಎರೆಹುಳ ಆಯ್ತು ಸರ್. ಎಷ್ಟು ಮಟ್ಟಿಗೆ ಆಗಿದೆ? ಆಯ್ತು ಚೆನ್ನಾಗಾಯ್ತು ಸರ್, ತುಂಬಾ ಆಯ್ತು. ಆಮೇಲೆ ಅದು ನಾವು ಎರೆಹುಳ ತೊಟ್ಟಿ ಒಂದು ಮಾಡ್ಬೇಕಂತಂದು ಅರ್ಜಿ ಹಾಕಿ ಸರ್, ಅದು ಆಗಿ ಬಂದ ಸರ್. ನಾವೇ ಈಗ ನಮ್ಮ ಮಳೆಯಂಗೆ ಕರ್ಕೊಂಬಂದು 3 ತಿಂಗಳು ಅದನ್ನ ಮಾಡ್ಬೇಕಂತ ಮಾಡಿದ್ರು ಸರ್. ಎರೆಹುಳಗಳು ಸಾಕಷ್ಟು ಭೂಮಿಯಲ್ಲಿ ಅಭಿವೃದ್ಧಿ ಆಗೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ? ಭೂಮಿ ಮಿದುವಾಕ ಸರ್, ಮೇಲೆ ತಳ ಇದನ್ನ ಮಾಡಿದಂಗತಿ, ತಿರುವಿ ಹಾಕಿದಂಗತಿ, ಭೂಮಿ ಫಲವತ್ತತೆ ಫಲವತ್ತತೆ ಜಾಸ್ತಿ, ನೀರು ಚೆನ್ನಾಗಿ ಹಿಂಗತ್ತಲ್ವಾ? ಹಾ, ನೀರು ಚೆನ್ನಾಗಿ, ನೀರು ಹೊರಗೆ ಬರೋದು ಸರ್. ಈಗ ಕಬ್ಬಕ್ಕಿರೋದಕ್ಕೂ ಈಗೆಲ್ಲ ಸುತ್ತಲೂ ಬದುಗಳ ನಿರ್ಮಾಣ ಇದನ್ನೆಲ್ಲ ಮಾಡಿದ್ರೆ ಸುತ್ತಾರ್ದು ಎಲ್ಲ ತೆಂಗಿನ ಗಿಡ ಅದಾವು, ಅಡಿಕೆ ಐತಿ, ಮಾವಿನ ಗಿಡ ಅದಾವು, ಮಾವಿನ ಗಿಡ ಫಲಕ್ಕೆ ಯಾವ ಬಂದಲ್ಲ, ಹಲಸಿನ ಗಿಡ ಐತಿ, ಪ್ರತಿಯೊಂದು ಗಿಡಗಳನ್ನು ಕಡೆಯರ್ಗ ಸೈಡ್ ಹಾಕ್ಯಂದ ಸರ್. ನಡುವೆ ಕಬ್ಬು ತರಕಾರಿ ಮರಗೆಣಸು, ರೋಡ್ ಸೈಡು ರೋಡ್ ಕಲೆವೈ ಸರ್, ಅಲ್ಲಿ ಸುವರ್ಣಗಡ್ಡೆ ಹಾಕಿ ಸರ್, ಸುವರ್ಣಗಡ್ಡೆ ಒಂದೊಂದು 5-5 ಕೆಜಿ ಬರ್ತದೆ ಸರ್. ಎಲ್ಲಿ ಮಾರಾಟ ಮಾಡ್ತೀರಾ ಸುವರ್ಣಗಡ್ಡೆ? ಮನೆಗೆ ಬಂದ ಹೋಯ್ತಾರೆ ಸರ್ ಮದುವೆಗೆ, ಅದಕ್ಕೆ ಇದಕ್ಕೆ ಕೆಜಿ 120 ರೂಪಾಯಿ ಮಾರ್ತಾರೆ ಸರ್. ಅದರಿಂದೆಲ್ಲ ಚೆನ್ನಾಗಿ ನಿಮಗೆ ಆದಾಯ ಬರುತ್ತೆ? ಆದಾಯ ಬರುತ್ತೆ. ಅವು ಅಲ್ಲಿ ಜಾಗ ವೇಸ್ಟ್ ಇತ್ತು ಸರ್, ರೋಡ್ ಸೈಡ್ ಕಲ್ಲದಾಗ ಹೋಗಿತ್ತೀವಿ, ಅದರಟ್ಟಿ ಆಟ ಆಟೋಮೆಟಿಕ್ ಹಿಂಗೆ ಗಡ್ಡಿ ಕಿತ್ತಾಗ ಅದ್ರ ಮುಗಳು ಬರ್ತದೆ ಸರ್ ಇಷ್ಟಿಷ್ಟು, ಆ ಮುಗಳು ಮುರಿದು ಅದ್ರಾಗ ಹೋಗೋದು ಹಂಗೆ ಮುರಿದ್ಬೇಕಂತ ಮಣ್ಣು ತಿರ್ಬೇಕಂತ ಹೋಗ್ಬಿಡ್ತಾರೆ. ಅದು ಮತ್ತೆ ಹಂಗೆ ಮಳೆಗಾಲ ಬರೋದಕ್ಕೆ ಅಲ್ಲ ತಲೆ ಮಟ್ಟ ಬಂದ್ಬಿಡ್ತು ಸರ್. ದನಕ ಅಂತದ್ದು ಏನಲ್ಲ, ನಾವು ಸುಮ್ಮನೆ ಫಸಲು ತೆಗಿಯೋದ ಸುಮ್ಮನೆ ಒಮ್ಮೆ ಹಾಕಿದ್ಮೇಲೆ. ಮತ್ತೆ ಅದರೊಳಗಡೆ ಮತ್ತೆ ಈಗ ಹಿಂದೆಲ್ಲ ಎಳೆ ಬಳ್ಳಿ ಹಾಕಿ ಬೆಳೆದ್ವಿ ಅಂತ ಹೇಳಿದ್ರಲ್ಲ, ಮತ್ತೆ ಎಳೆ ಬಳ್ಳಿ ಹಾಕ್ಬೇಕಂತ ಅನಿಸ್ತಿಲ್ಲ ಈಗ ನಿಮಗೆ? ಅಲ್ಲಿ ಈಗಿನ ವಾತಾವರಣಕ್ಕೂ ಆಗಿನ ವಾತಾವರಣಕ್ಕೂ ಬಹಳ ಹೆಚ್ಚು ಕಡಿಮೆ ಆಗ ಸರ್. ಏನ್ ಹೆಚ್ಚು ಕಡಿಮೆ? ಏನಾಗ ಹೆಚ್ಚು ಕಡಿಮೆ ಆಗತ್ತಂದ್ರೆ ಅದು ಎಲೆ ಬಳ್ಳಿ ಅಲ್ಲೆಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಎಲ್ಲ ಫಲವತ್ತತೆ ಹಾಳಾಗಿ ಹೋಗಿದೆ ಸರ್. ಅಲ್ಲಿ ಅದು ಏನಾಗ್ಬಿಡತ್ತ ಅಂದ್ರೆ ಅದು ಬಳ್ಳಿ 1.5 ವರ್ಷ 2 ವರ್ಷಕ್ಕೆ ಇಳುವಾಗ ಬರ್ತದೆ ಸರ್, ಬೆಳೆ ನೆಲಕ್ಕೆ ಹೇಳ್ಬೇಕು ಸರ್ ಗುತ್ತ ತೆಗೆದು ಸಿಂಬಿ ಕಟ್ಟಿ. ಅವಾಗ ನಾವು ರಾಸಾಯನಿಕ ಗೊಬ್ಬರ ಹಾಕ್ತಿಲ್ಲ, ನಾವು ಸಣ್ಣರದ ನಮ್ಮ ತಂದೆಯವರು ಭೂಮಿಗೆ ಅದಂಗೆ 3 ಸಿಂಬಿ 2 ಸಿಂಬಿ ಹೊಡಿಬೇಕು ಸರ್, 2 ಬಳ್ಳಿ ಇಳಿಕೊಂಡು ಒಂದ ಗುದ್ದಿಗೆ 2 ಸಿಂಬಿ ಹೊಡೆದು ಮಣ್ಣು ಎಳೆದು ಮಡಿ ಕಟ್ತಿದ್ವಿ ಸರ್. ಅದು ಈಗ ಆ ಥರ ಸಿಂಬಿ ಹೊಡೆದ್ರೆ ಬಳ್ಳಿ ಹೊಡಿ ಬರ್ತದೆ ಸರ್, ಹೊಳಿ ಅಂದ್ರೆ ಬಿರಿ ಬಂದು ಅದರೊಳಗೆ ನೀರು ಹೋಗ್ಬಿಟ್ರೆ ಬಳಿ ಸಾಯ್ತು ಸರ್. ಎರಡು ಗುಣಿ ಹೋಗತ್ತೆ ಸರ್. ಒಂದು ಸಿಂಬೆಗೆ ಒಂದು ಯಾವ್ದಾರ ಒಡಿ ಎತ್ತಿ ಬಿರಿ ಬಂತಂದ್ರೆ ಎರಡು ನಾಲ್ಕು ಗುಣಿನೂ ತಗೊಂಬಿಡ್ತು ಸರ್. ಹಂಗಾಗಿ ಅದು ಬಳ್ಳಿ ಮಾಡೋದು ಸ್ವಲ್ಪ ಭಾಳ ತೊಂದರೆ ಆಗ್ಬಿಡುತ್ತೆ ಜನಗಳಿಗೆ. ಸಾವಯವ ಕೃಷಿಯಲ್ಲಿ ಮಾಡಿ ಆ ಕಡೆಗೆ ಬಾಗಲಕೋಟೆಯಲ್ಲಿ ರಾಯಚೂರು ಚೆನ್ನಾಗಿ ಮಾಡಿದಾರೆ ಸರ್. ಇಲ್ಲಿ ಏನೋ ಹಳೆ ಪದ್ಧತಿಯಾಗಾದಾರ ಈ ಖರ್ಚು ಜಾಸ್ತಿ ಬರ್ತದೆ. ಒಂದು ಪೆಂಡೆಲಿ ಕೊಯ್ಬೇಕಾದ್ರೆ 500-600 ರೂಪಾಯಿ ಸರ್. ಅಷ್ಟೊಂದು ಕೂಲಿ ಅಷ್ಟೊಂದು ಕೂಲಿ ಸೈಜ್ ಈ ಒಂದೇ ಲೆವೆಲ್ ಯಾವಾಗಲೂ ಮಾರೋದು ಸರ್ ಬಳ್ಳಿ ಎಲೆ ಬಳ್ಳಿ. ಹಂಗಾಗಿ ಅದನ್ನ ನಿಲ್ಲಿಸ್ಬಿಟ್ವಿ. ಒಂದು 20 ಗಂಟೆಯಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ರ ಅಂದ್ರೆ ನಿಮ್ಮನ್ನ ನೋಡಿ ಅಕ್ಕಪಕ್ಕದ ರೈತರು ನೋಡಪ್ಪ ಇವ್ರ ಯಾತರ ಸಾವಯವ ಕೃಷಿಯಲ್ಲಿ ಇಷ್ಟೊಂದು ಬೆಳೀತಾರೆ, ನಾವು ಯಾಕೆ ಬೆಳಿಬಾರ್ದು ಅಂತ ಯಾರಾದ್ರೂ ಮುಂದೆ ಬಂದದ್ರ ಕೇಳ್ತಾರ ಸರ್? ಈ ಬೇರೆ ಕಡೆದ ಬರ್ತಾವ ನಿಮ್ ತೋಟಕ್ ನೋಡಕ್ ಬರ್ಬೇಕು ಅಂತಂದ ಆಸೆ ಐತಿ. ಇದ್ದವ್ರವ್ರು ಯಾರು ಬರಲ್ಲ ಸರ್ ಇಲ್ಲಿ. ಯಾಕೆ ಬರಲ್ಲ ಇದ್ದವ್ರೇ ಅವರು? ಅವನು ಏನ ತಲೆ ಸರಿ ಎಲ್ಲ ಮಾಡಿದಾನ, ಬಹಳ ಒಳ್ಳಾದ್ರೆ ಅವನಲ್ಲಿ ಮಾಡ್ಬೇಕು, ನಮಂಗ್ ಮಾಡ್ಲಿ ನೋಡ ಅವನು ಅಂತ ಅಂತಾರ ಸರ್. ಅಂದ್ರೆ ಅವ್ರಂಗ್ ಮಾಡ್ಬೇಕಂತಂದ್ರೆ ದಬಾಸಿ ರಾಸಾಯನಿಕ ಗೊಬ್ಬರ ಕೊಟ್ಟು ಹಾಕಿ ಬೆಳಿಬೇಕು ಅಲ್ವಾ ಅಂತಾರ. ನಾವು ಅದು ಒಂದ್ ಎಕರೆಗೆ ಮೆಕ್ಕೆಜೋಳ ಹಾಕ್ತೇವೆ ಸರ್. ಮೆಕ್ಕೆಜೋಳಕ್ಕೆ ಅದಕ್ಕೂ 2 ಲೋಡ್ ಗೊಬ್ಬರ ಇರ್ತದೆ. ಈಗ ಮೆಕ್ಕೆಜೋಳ ಬೇರೆ ಜಮೀನಲ್ಲಿ ಬೆಳಿತೀರ, ಅದಕ್ಕೂ ರಾಸಾಯನಿಕ ಗೊಬ್ಬರ ಕೊಡಲ್ಲ ನೀವು? ಮೊಗ್ಲ ನಾಟಿ ಹೊಲ ಐತೆ ಸರ್, ಅದ್ರಲ್ಲಿ ನೀರು ಬಂದ್ಬಿಡ್ತದೆ ಸರ್ ಜಾಲ್ಸಿ. ಇದು ಶೀತ ಜಾಸ್ತಿ ಆಯ್ತಂದ್ರ ಇದಾಗ್ಬಿಡ್ತದೆ. 2 ಲೋಡ್ ಗೊಬ್ಬರ ಹಾಕ್ತೇವೆ ಸರ್. ಈಗ ತಲೆಮಠ ಐತೆ ಸರ್ ಮೆಕ್ಕೆಜೋಳ, ಚೆನ್ನಾಗಿದೆ ಮೆಕ್ಕೆಜೋಳ. ಆ ಮೆಕ್ಕೆಜೋಳ ಕಟಾವು ಮಾಡ್ಮೇಲೆ ಬೆಳ್ಳುಳ್ಳಿ ಹಾಕ್ ಸರ್. ಬೆಳ್ಳುಳ್ಳಿ ಕಡೆಯಾರಕ್ಕೆ ಸುತ್ತರ್ದು ಇದು ಸಾಸ್ವಿ. ಈಗ ಬೆಳ್ಳುಳ್ಳಿ ಅಂತಂದ್ರೆ ವರ್ಷದ ಯಾವ ಕಾಲದಲ್ಲಿ ಬೆಳಿತೀರ? 2 ಸರಿ ಬೆಳಿಬೇಕು ಸರ್ ಬೆಳ್ಳುಳ್ಳಿ. ಬೇಸಿಗೆಯಲ್ಲಿ ನೀರಾವರಿ ಸರ್, ಮಳೆಗಾಲದಾಗ ಮಳೆಗೆ ಬೆದ್ಲ ಬೆಳಿಬೇಕು ಸರ್. ಚೆನ್ನಾಗಿ ಇಳುವರಿ ಬರುತ್ತೆ ಬೆಳ್ಳುಳ್ಳಿ? ಹ್ಞೂ ಸರ್ ಚೆನ್ನಾಗಿ ಬೆಳೆ. ಒಟ್ಟು 1 ಎಕರೆಗೆ 14 ಕ್ವಿಂಟಲ್ ಮಟನ ಬೆಳ್ಳುಳ್ಳಿ ತೆಗಿಬೇಕು ಸರ್. ಈಗ ಈ ವರ್ಷ ರೈತರು ಮೆತ್ತಗಾಯ್ಬಿಡ ಸರ್. ಬೆಳ್ಳುಳ್ಳಿ ರೇಟ್ ಗಗನಕ್ಕೆ ಹೋಗಿತ್ತು, 45,000 ರೂಪಾಯಿ ಮಟ ಹೋಗಿತ್ತು. ನಾವು 45,000-50,000 ರೂಪಾಯಿ ತನಕ ಹೋಗಿತ್ತು. ಈಗೆಲ್ಲ ರೇಟ್ ಕಡಿಮೆ ಆಗಿದೆ ಅಲ್ವಾ? 40,000 ಕೊಟ್ಟು 3 ಕ್ವಿಂಟಲ್ ಹಾಕಿದ್ವಿ ಸರ್ ನಾವು. ಈಗ 5,000 ರೂಪಾಯಿ ಸರ್ ಬೆಳ್ಳುಳ್ಳಿ ಕ್ವಿಂಟಲ್. ಎಲ್ಲಿಗೆ ಹೋಗ್ಬಿಡ್ತಲ್ಲ ರೇಟ್? ನಾವು ದಾವಣಗೆರೆ ಬಿಟ್ಟಿದ್ವಿ. ಒಂದು ನಿಗದಿತ ರೇಟ್ ಸಿಕ್ಕಲ್ಲ ನಿಮಗೆ ರೈತರು? ಹಿಂಗಾಗಿ ಅವ್ರಿಗೆ ಒಂಥರ ವೈಬ್ರೇಷನ್ ಅದಂಗ ಸರ್, ಏನ್ ಮಾಡ್ಬೇಕು ಅನ್ನೋದು ಬಹಳ ಚಿಂತೆ ಮಾಡ್ತಾರ ಸರ್. ಏನ್ ಬೆಳೆದ್ರು ದಾರಿ ಸಿಗೋದಲ್ಲ ಸರ್. ಒಟ್ಟಾರೆ ಒಳ್ಳೆ ಧಾರಣೆ ಸಿಗಬೇಕು ಅಂತ ಹೇಳಿ. ಧಾರಣೆ ಸಿಗ್ಬೇಕು ಸರ್ ರೈತರಿ. ಈಗ 50,000 ಎಲ್ಲಿ, 5,000 ಎಲ್ಲಿ, ಎಷ್ಟು ಡಿಫ್ರೆನ್ಸ್ ಆಯ್ತಲ್ಲ? 48,000 ರೂಪಾಯಿ ಸರ್ ಒಂದ್ ಕ್ವಿಂಟಲ್ ಬೆಳ್ಳುಳ್ಳಿ ತಗೊಂಡ್ ಹಾಕಿದ್ರು. ಹೌದು. ಈಗ ಬೆಳ್ಳುಳ್ಳಿ ಅಂತಂದ್ರೆ ಈಗ ಎರೆ ನೆಲದಲ್ಲಿ ಅಷ್ಟೇ ಬೆಳಿಬೇಕಲ್ವಾ? ಎರೆ ನೆಲದಾಗ ಅಷ್ಟೇ ಮಳೆದರೆ ನೆಲದಾಗ ನೀರಾವರಿ ಬೆಳಿಬೇಕು ಸರ್. ಕೆಂಪು ನೆಲದ ಬರಲ್ವಾ? ಸ್ವಲ್ಪ ಕೇಳಬೇಕಾದ್ರೆ ತ್ರಾಸಕ ಸರ್, ಅನುಭವದ ಮಾಡ್ತಾನೆ ಕೆಂಪು ನೆಲದಾಗ. ಈ ರಾಸಾಯನಿಕ ಗೊಬ್ಬರಕ್ಕೆ ಕೆಂಪು ನೆಲದಾಗ ಬರಲ್ಲ ಸರ್. ಭೂಮಿ ಬಿಗಿಯಕ್ಕೆ ಕೇಳಬೇಕಾರ ಅವಕ್ಕ ಈಗ ಕಾಳನಾಶಕ ಜಾಸ್ತಿ ಹೊಡಿ ಸರ್. ಸಾವಯವದಲ್ಲಿ ಬೆಳೆಯೋದು ಉತ್ತಮ ಅಂತ ಹೇಳಿ. ಸಾವಯವದಲ್ಲಿ ಬೆಳೆದ್ರೆ ಯಾವ್ದು ಕೈ ಮಣ್ಣು ಹತ್ತದಲ್ಲ, ಯಾವ್ದಕ್ಕೂ ದೋಕಿ ಇಲ್ಲದ ಪೀಕ್ ಬರ್ತದೆ ಸರ್. ಈ ಗೊಬ್ಬರ ಹಾಕ್ತವಲ್ಲ ಸರ್, ಪೀಕ್ ಬಂದಾಗ ಬಳ್ಳುಳ್ಳಿ ಕೀಳ್ಬೇಕಂತ ಟೈಮ್ನಾಗ ಮೋಟರ್ ಏನಾರ ಆತು ಏನಾರ ಎಡವಟ್ಟಾತಂದ್ರ ಬಳ್ಳುಳ್ಳಿ ಕೀಳಕ್ ಕಷ್ಟ ಸರ್. ಆಮೇಲೆ ಕಲ್ಟಿಮಿಟ್ ಹೊಡೆದು ಗಡ್ಡೆ ಆರಿಸ್ಕೋಬೇಕತಿ ಆ ಪರಿಸ್ಥಿತಿ ಬರ. ಸಿವಡು ಬರೋದಲ್ಲ ಸರ್, ಸಿವಡು ಕಿತ್ತರೆ ಬಳ್ಳುಳ್ಳಿ ಕಂಪ್ ಜಾಸ್ತಿ. ಈಗ ರೇಟ್ ಇಲ್ಲ ಅಂತಂದ್ರೆ ಬೆಳ್ಳುಳ್ಳಿ ಈಗ ನೀವೆಲ್ಲ ಒಣಸ್ಕೊಂಡು ಸಿವಡು ಕಟ್ಟಿ ಇಡಬಹುದಲ್ಲ, ಎಷ್ಟು ತಿಂಗಳು ಇಡಬಹುದು? ಹಾಗೆ 3-4 ತಿಂಗಳು ಒಳಗೆ ಅದ್ರ ಆಯುಷ. ವರ್ಷಗಟ್ಟಲೆ ಇಡಕ್ ಬರಲ್ಲ? ವರ್ಷಗಂಟೆ ಇಡಕ್ ಬರಲ್ಲ. ಅಂದ್ರೆ ಹಾಳಾಗಿ ಬಿಡುತ್ತಲ್ವ? ಅದು ಮೆತ್ತಗಕ್ಕ ಸರ್, ಅದ್ರ ಆಯುಷ ಅಷ್ಟು ಸರ್ ಅಷ್ಟೇ. ಒಟ್ಟಾರೆ ಈಗ ಸಾವಯವ ಕೃಷಿಯಲ್ಲಿ ಸಾಕಷ್ಟು ವಿವಿಧ ಬೆಳೆಗಳನ್ನ ಬೆಳೀತಾ ಇದ್ರಿ ಅಂದ್ರೆ ದೇಶೀಯ ತಳಿಯ ತರಕಾರಿಗಳನ್ನ ಸಹ ಬೆಳೀತಾ ಇದ್ರಲ್ಲ, ಏನನ್ಸುತ್ತೆ ನಿಮ್ಗೆ ಈ ಕೃಷಿ ಜೀವನ? ಇದು ಯಾವುದು ನಮಗೆ ಕಾಟಕ್ರಮ ಎಲ್ಲ ನೆಮ್ಮದಿಯಿಂದ ಜೀವನ ಮಾಡ್ತದೆ. ನೆಮ್ಮದಿ ಕಂಡಿದ್ರ ಕೃಷಿಯಲ್ಲಿ? ಸಂಜೀವ್ ರೆಡ್ಡಿ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಾವಯವ ಕೃಷಿಯಲ್ಲಿ ಸಾಕಷ್ಟು ತರಕಾರಿಗಳನ್ನ ಬೆಳೀತಾ ಇದ್ರ, ಈಗ ಕೃಷಿಯಲ್ಲಿ ಸಾಕಷ್ಟು ಆದಾಯವನ್ನ ಕಂಡು ಜೀವನವನ್ನ ಕಟ್ಟಿಕೊಂಡಿದ್ರ, ಒಳ್ಳೆಯ ಒಂದು ನೆಮ್ಮದಿಯನ್ನು ಸಹ ಕಂಡಿದ್ವಿ ಈ ಒಂದು ಕೃಷಿಯಲ್ಲಿ ಎಂದಿದ್ರ, ಒಟ್ಟಾರೆ ತಮ್ಮ ಒಂದು ಸಾವಯವ ಕೃಷಿಯ ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತರಕಾರಿ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಎರೆಹಳ್ಳಿಯ ಕೃಷಿಕ ಎ ಸಂಜೀವ ರೆಡ್ಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್, ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನ ಕೆಲಸ ಮಾಡ್ತೀನಿ. ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಅಂತರ ಬೆಳೆಗಳು. ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮೆಕ್ಕೆಜೋಳ ಒಂದು ಪ್ರಮುಖವಾದ ಬೆಳೆ. ನಮ್ಮ ದಾವಣಗೆರೆ, ಚಿತ್ರದುರ್ಗ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳದ ಬೆಳೆ ಹೆಚ್ಚು ಬರ್ತಾ ಇದೆ. ನಾವು ಏಕ ಬೆಳೆ ಪದ್ಧತಿಯನ್ನು ಬಿಟ್ಟು ಅಂತರ ಬೆಳೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಅಂತರ ಬೆಳೆಯಲ್ಲಿ ಬಹಳ ಮುಖ್ಯವಾಗಿ ಮೆಕ್ಕೆಜೋಳದಲ್ಲಿ ತೊಗರಿ. 6 ಸಾಲ ಮೆಕ್ಕೆಜೋಳ, 1 ಸಾಲ ತೊಗರಿ ಹಾಕ್ಬಹುದು, ಅಥವಾ 8 ಸಾಲ ಮೆಕ್ಕೆಜೋಳ, 1 ಸಾಲ ತೊಗರಿನೂ ಹಾಕ್ಬಹುದು. ಈ ತೊಗರಿಯಲ್ಲೂ ನಮಗೆ ಬೇರೆ ಬೇರೆ ತಳಿಗಳು ಸಿಗುತ್ತೆ. BRG 1, ಒಂದು, ಬಿಆರ್ಜಿ ಎರಡು, ಬಿಆರ್ಜಿ ಐದು, ಇತ್ತೀಚಿನ ದಿನಗಳಲ್ಲಿ ನಮಗೆ ಈ TS3R ಅನ್ನೋ ಒಂದು ತಳಿನೂ ಸಿಗುತ್ತೆ. ನಾವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಏನು ಬಹಳ ಮುಖ್ಯವಾಗಿ ಗಮನಿಸಬೇಕಪ್ಪ ಅಂತಂದ್ರೆ ಅದರದ್ದು ಅವಧಿ ಎಷ್ಟಿದೆ ನೋಡಿ ನಾವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಈ TS3R ಸುಮಾರು ನಿಮಗೆ 160 ದಿವಸಕ್ಕೆ ಕಟ್ ಆಗಿ ಬರುತ್ತೆ. ಈ ಬಿಆರ್ಜಿ ಒಂದು ಎರಡು ಇವು ಬಿಳಿ ಕಾಳುಗಳು. ಈ ಬಿಳಿ ಕಾಳು ಮತ್ತೆ ಇವು ಏನಪ್ಪಾ ಅಂದ್ರೆ ಟೇಬಲ್ ಪರ್ಪಸ್ ಅಂದ್ರೆ ತರಕಾರಿಯಾಗೂ ಬಳಕೆ ಮಾಡಬಹುದು, ಕಾಳನ್ನಾಗೂ ನಾವು ತಗೋಬಹುದು. ಇವು ಬಿಳಿ ಕಾಳು ಸ್ವಲ್ಪ ಅವಧಿ ಸ್ವಲ್ಪ ಜಾಸ್ತಿ ಇದೆ. ಈ ಬಿಆರ್ಜಿ ಐದು ಇದು ಕೆಂಪು ಕಾಳು, ಇದರ ಅವಧಿ 170 ದಿವಸ ಇದೆ. ಹಾಗಾಗಿ ನಾವು ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡೋದು ಬಹಳ ಸೂಕ್ತ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳದಲ್ಲಿ ಅಂತರ ಬೆಳೆಯಾಗಿ ಸೋಯಾಬೀನು ಸಹ ಮಾಡ್ತಾ ಇದಾರೆ. ನೀವು ಹೆಬ್ಬಾಳ ಅವರೇ HA4 ಅಥವಾ HA5 ಮಾಡಬಹುದು. ಬೇರೆ ಬೇರೆ ದ್ವಿದಳ ಧಾನ್ಯ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಮಣ್ಣಿನ ಫಲವತ್ತತೆಯೂ ಹೆಚ್ಚಾಗುತ್ತೆ. ಮತ್ತೆ ನಮಗೆ ಅಂತರ ಬೆಳೆಗಳು ಏನ್ ಕೆಲಸ ಮಾಡ್ತವೆ ಅಂತಂದ್ರೆ ನಾವೀಗ